ಯಿಂದ ಆಗಿರುವ ಡ್ರೈನ್ ವಿಲೀನ ಮಾಡಿದರೆ ರಸ್ತೆಯಲ್ಲಿ ಜಲಾವೃತವಾಗುವ ಸಮಸ್ಯೆ ತಪ್ಪಲಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 9 ಜಿಲ್ಲೆಗಳಲ್ಲಿ ಕೈಗಾರಿಕಾ ಕಾರಿಡಾರ್ ನಿರ್ಮಿಸಲು ಕೇಂದ್ರ ಸರ್ಕಾರ ಒಲವು. ಮುಖ್ಯಮಂತ್ರಿ ಹುದ್ದೆಗಿಂತ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವುದೇ ಮೊದಲ ಗುರಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವಬ್ಯಾಂಕ್ ರಿವಾರ್ಡ್ ಕಾರ್ಯಕ್ರಮದಡಿ ಕರ್ನಾಟಕ ದೇಶಕ್ಕೆ ಮಾದರಿ. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಗೆ ಹೆಚ್ಚಿನ ಅವಕಾಶ, ಸಭಾಪತಿ ಬಸವರಾಜ ಹೊರಟ್ಟಿ. ಹಾಗೂ ರೈತರಿಗೆ ಬೆಳೆ ಹಾನಿ ಪರಿಹಾರ ಒದಗಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚನ್ನಗಿರಿ ತಾಲೂಕು ಪಾಂಡೋಮಟ್ಟಿಯ ಕೃಷಿಕ ಹಾಲೇಶ್ ಎಸ್ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ಚನ್ನಗಿರಿ ತಾಲೂಕು ಪಾಂಡೋಮಟ್ಟಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಸ್ ಹಾಲೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿ ಬದುಕನ್ನ ಅಳವಡಿಸಿಕೊಂಡಿದ್ದಾರೆ. ಹಾಲೇಶ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಹಾಲೇಶ್ ಅವರು ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾ ಸುಮಾರು ಈಗ ನನ್ನ ವಯಸ್ಸು 15 ಇದ್ದಂಕಲೇ ನಾನು ಕೃಷಿ ಬಗ್ಗೆ ಚಟುವಟಿಕೆಯನ್ನು ಅಳವಡಿಸಿಕೊಂಡಿದ್ದೀನಿ ಸರ್. ನೀವು 15 ವಯಸ್ಸಿದ್ದಂಗಲೇ ಕೃಷಿ ಬದುಕಿ ಬಂದಿದ್ದೀನಿ ಸರ್. ವಿದ್ಯಾಭ್ಯಾಸ ಮಾಡಲಿಲ್ಲ? ಮಾಡಿದೆ ಸರ್, ಅಲ್ಲಿವರೆಗೂ ಅದರಲ್ಲೇ ಮಾಡಿಕೊಂತಾನೆ ನಾನು SLC ಒದ್ಲವರೆಗೂ ಓದಿದೆ ಸರ್. ಕೃಷಿ ಮಾಡಿಕೊಂತಾನೆ SLC ವರೆಗೆ ಓದಿ, SLC ನಂತರ ಆಗೋದಿಲ್ಲ ಓದಲ್ಲಿ ಕೃಷಿ ಮಾಡೋದು ಅಂತ ಹೇಳಿ ಬಿಟ್ಟಿದೆ ಸರ್. ಬಿಟ್ಟು ಅವಾಗಿದ್ದ ನಾನು ಕೃಷಿನೇ ಮಾಡ್ಕೊಂತ ಬಂದೆ. ಕೃಷಿ ಬದುಕು ಕಷ್ಟ ಅನ್ಸಲ್ಲ? ಅನಿಸ್ತು ಸರ್, ಅವಾಗ ಸ್ವಲ್ಪ ದಿನ ಅನಿಸ್ತು. ಕೃಷಿ ಮಾಡ್ಬೇಕಾದ್ರೆ ಏನನ್ಸೋದು ಅಂದ್ರೆ ಶಾಲೆಗೆ ಹೋಗಿದ್ರೆ ಬೆಸ್ಟ್ ಅಂತ ಒಂದ್ಸಲಿ ಅನ್ಸೋದು. ಒಂದ್ಸಲಿ ಕೃಷಿ ಬಗ್ಗೆ ಮಾಡಿದಾಗ ಕೃಷಿನೇ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಅಂತ ಒಂದ್ಸಲಿ ಭಾವನೆ ಬರೋದು. ಅದರಲ್ಲಿ ಮನೆಯಲ್ಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾನು ನಮ್ಮ ಅಪ್ಪಾಜಿ ಅವರು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಶಾಲೆ ಬಿಟ್ಟು ಕೃಷಿ ಮಾಡೋದಕ್ಕೆ ಅನುಭವ ಮಾಡ್ಕೊಂಡು ಕೃಷಿ ಮಾಡ್ಕೊಂತ ಬಂದೆ ಸರ್. ಕೃಷಿ ಲಾಭದಾಯಕ ಅನ್ಸುತ್ತ? ಹ್ಮ್, ಇದೆ ಸರ್. ನಾವೇ ಪ್ರಯತ್ನ ಪಟ್ಟು ನಾವೇ ಕೃಷಿ ಬಗ್ಗೆ ನಾವೇ ಎತ್ತು ಬೇಸಿ ಮಾಡಿ ಲೇಬರ್ ಇಲ್ಲದಂಗೆ ನಾವೇ ಕಷ್ಟಪಟ್ಟು ಮಾಡಿದ್ರೆ ಲಾಭ ಇದೆ ಸರ್. ಲಾಭ ಇಲ್ಲ ಅಂತ ಹೇಳಂಗಿಲ್ಲ. ಹೌದು, ನಾವು ಈಗ ಅವಾಗಿನ ಕೃಷಿಗೂ ಈಗಿನ ಕೃಷಿಗೂ ಬಹಳ ವ್ಯತ್ಯಾಸ ಇದೆ ಸರ್. ಅವಾಗ ನಮ್ಮಲ್ಲಿ ನಾವು ಹುಟ್ಟಿಸ್ಕೊಂಡು ಬೇಸಿ ಮಾಡೋದ್ರಿಂದ ಹಿಡಿದು ನಾವೇ ಬೀಜ ಹಾಕೋದು, ಬೆಳೆಯೋದು, ಕಳೆ ಕೀಳುವುದು, ಗೊಬ್ಬರ ಹಾಕುವುದು ಎಲ್ಲ ಮಾಡಿದ್ರಿಂದ ನಮಗೆ ಒಂದ್ ಸ್ವಲ್ಪ ಲಾಭ ಸಿಗೋದು ಸರ್. ಈಗೇನಾಗಿದೆ ಸರ್ ಅಂದ್ರೆ ನಾವು ಏನೇ ಮಾಡಿದ್ರು ಬೇರೆಯವ್ರ ಕೈ ಹಿಡಿದು ಕೆಲಸ ಮಾಡಿದ್ರೆ ಅದರಲ್ಲಿ ಏನು ಉಳಿಯೋದಿಲ್ಲ ಸರ್. ಕೂಲಿ ಕಾರ್ಮಿಕರನ್ನ ನಾವು ಹೆಚ್ಚು ಆಶ್ರಯಿಸೋದ್ರಿಂದ ಏನು ಉಳಿಯೋದಿಲ್ಲ. ಅದು ಬಂದ ಲಾಭವನ್ನು ಅವರಿಗೆ ಕೊಟ್ಟು ಉಳಿದಿರೋ ಸ್ವಲ್ಪ ಲಾಭದಲ್ಲಿ ಮತ್ತೆ ಬೀಜ ಗೊಬ್ಬರ ಅದನ್ನು ಲೆಕ್ಕ ಹಾಕಿದ್ರೆ ಅಲ್ಲೇದ ಅಲ್ಲಿಗೆ ಆಗತ್ತೆ. ಏನು ಉಳಿಸೋದಕ್ಕೆ ಸಾಧ್ಯ ಇಲ್ಲ. ಹಾಲೇಶ್ ಅವರ ಜಮೀನು ಎಷ್ಟು ಎಕರೆ ಇದೆ ನಿಮ್ದು? ಜಮೀನು ಸರ್, ನಮ್ದು 6 ಜಮೀನು ಇತ್ತು. 6 ಜಮೀನಲ್ಲಿ 3 ತೋಟ ಮಾಡಿದೀವಿ. 3 ತೋಟ ಮಾಡಿದ್ಮೇಲೆ ಅದು ಫಲವತ್ತೆ ಕೊಡ್ತು. ಆಮೇಲೆ ಮತ್ತೆ 3 ಮಾಡಿದ್ವಿ, ಜಮೀನು ಇಲ್ದಂಗಾಯ್ತು. ಎತ್ತು ದನ ಕರ ಬೇಸಿಗೆ ಬಿಟ್ಟು ಈಗ ತೋಟದಲ್ಲಿ ಕೃಷಿ ಮಾಡ್ತಾ ಇದೀವಿ. ಈಗ ಅನಿಸ್ತಾ ಇದೆ ಈ ಟ್ಯಾಕ್ರಿ ಇವು ಎಲ್ಲ ಬಂದ್ಮಿಗೆ ಕೃಷಿ ಅಷ್ಟು ಇದಿಲ್ಲ, ದನ ಇದೆ ಇದೆ ಇಷ್ಟು ಇದು ಹೌದು, ಈ ಟ್ಯಾಕ್ರಿ ಇದು ಉತ್ಪನ್ನ ಇಲ್ಲ ಅಂತ ನನ್ನಲ್ಲಿ ಭಾವನೆ ಬಂದಿದೆ ಸರ್. ಅಂದ್ರೆ ಮೊದಲೆಲ್ಲ ಈ ಜಾನುವಾರುಗಳು ಸಾಕಾಣಿಕೆ ಮಾಡಿ ಎತ್ತು ಕರ ಕಟ್ಕೊಂಡು ಕೃಷಿ ಮಾಡ್ತಾ ಇದ್ವಿ, ಈಗೆಲ್ಲ ಈ ಯಂತ್ರೋಪಕರಣಗಳು ಬಂದ್ರಿಂದ ಅಷ್ಟೊಂದು ಕೃಷಿ ಕೊಡ್ತಾ ಇಲ್ಲ ಸರ್. ಅವಾಗ ಅಂದ್ರೆ ಏನು ಅಂದ್ರೆ ನಾವು ದನ ಕಟ್ಟಿ ದನಿನ ಗೊಬ್ಬರವನ್ನು ತೋಟಕ್ಕೆ ಹೊಲಕ್ಕೆ ಅಳ್ಳಿ ಅದು ಫಲವತ್ತೆ ಮಾಡ್ತಿದ್ವಿ. ನಾವು ಬಿತ್ತದು ಬೆಳೆ ಮೂರು ತಿಂಗಳು ಇದೆ ಎಂದಾಗ್ಲಿ ಎರಡು ತಿಂಗಳು ಮುಂಚೆನೆ ಅದು ನೆಲವು ಫಲವತ್ತೆ ಮಾಡ್ತಾ ಇದ್ವಿ. ಈಗ ಏನಿಲ್ಲ, ಅದು ಸಾವಯವ ಗೊಬ್ಬರ ತರೋದು ಹಾಕೋದು, ಕ್ರಿಮಿ ಕೀಟಗಳನ್ನು ನಾವು ಎರೆಹುಳ ಸಹಿಸೋದು ಅದನ್ನು ಮಾಡಿ ಏನಾಗಿದೆ ಫಲವತ್ತೆ. ಆಮೇಲೆ ತೋಟದಲ್ಲಿ ಆಗಿರಲಿ, ಟೇಕರಿ ಬಡಿಯರ ರೂಟಿ ಬಡಿಯರಿಂದ ಹಿಡಿದು ಬೇರೆಲ್ಲ ಕಟ್ಟಾಗಿ ಹೆಚ್ಚು ಫಲವತ್ತೆಯನ್ನು ಕೊಡೋದಿಲ್ಲ. ರೋಗ ರುಜಾಣೆಗಳು ಅಡಿಕೆ ಗಿಡಕ್ಕೆ ಬಹಳ ಆಗ್ತಾ ಇದೆ ಸರ್. ಹೌದು. ಈಗ ಹಾಲೇಶ್ ಅವರು ನಿಮ್ದು ಜಮೀನಲ್ಲಿ ಏನೇನು ಬೆಳೆಗಳು ಬೆಳೀತಾ ಇದ್ರ? ಇದು ಅಡಿಕೆ, ತೆಂಗು, ಮಾವಿನ ಗಿಡ, ಆಮೇಲೆ ಏಲಕ್ಕಿ, ಏಲಕ್ಕಿ ಹಾಕಿದೀವಿ ಒಂದ್ ಸ್ವಲ್ಪನ, ಮೆಣಸು, ಎಲೆ ಬಳ್ಳಿ, ಇವೆಲ್ಲ ಬೆಳವಣಿಗೆ ಮಾಡ್ತಾ ಇದೆ ಸರ್. ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು? ಅಡಿಕೆ ಒಂದು ಸುಮಾರು ಒಂದು 20 ವರ್ಷ ತೋಟ ಇದೆ ಸರ್. ಬೆಳೆ ಬರ್ತಾ ಇದೆ? ಬರ್ತಾ ಇದೆ. ಅಡಿಕೆ ಎಲ್ಲ ನೀವೇ ನಾಟಿ ಮಾಡಿ ಬೆಳೆಸಿದ್ದ, ನಿಮ್ ತಂದೆ ನಾಟಿ ಮಾಡಿ ಬೆಳೆಸಿದ್ದ? ನಮ್ಮ ತಂದೆಯವರು ಒಂದ್ ಸ್ವಲ್ಪ ಮಾಡಿದ್ರು ಸರ್. ನಮ್ಮ ತಂದೆಯವರು ಬಿಟ್ಟ ಮೇಲೆ ನಾ ಕೃಷಿಗೆ ಬಂದ ಮೇಲೆ ನಾನು ಸ್ವಲ್ಪ ಬೆಳೆ ಮಾಡಿದೀನಿ ಸರ್. ಮಾಡಿದ್ರೆ ಎಷ್ಟು ಎಕರೆ ಇದೆ ಅಡಿಕೆ? ಈಗ 3 ಎಕರೆ ಇದೆ ಸರ್. 3 ಎಕರೆ ಇದೆ. ಅಡಿಕೆ ಒಳಗಡೆ ಅಂತರ ಬೆಳೆಯಾಗಿ ವಿಳ್ಯದೆಲೆ, ಕಾಳುಮೆಣಸು, ಏಲಕ್ಕಿ, ಕಾಫಿ, ಕೋಕೋ ಈ ತರ ಬೆಳೀತಾರೆ? ನೀವೇನಾದ್ರೂ ಅಂತರ ಬೆಳೆಗಳು ಬೆಳೀತಾ ಇದ್ರೆ? ನಾವು ಎಲೆ ಬಳ್ಳಿ ಹಾಕಿದೀವಿ, ಮೆಣಸು ಹಾಕಿದೀವಿ, ಬಾಳೆ ಹಾಕಿದೀವಿ. ವಿಳ್ಯದೆಲೆ, ಕಾಳುಮೆಣಸು ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಒಂದೇ ಕೃಷಿ, ಒಂದೇ ಭಾವನೆ, ಒಂದೇ ಅಲ್ಲಿ ಬೆಳೆ ಆಗೋದಿಲ್ಲ. ಹೌದು. ಈಗ ಒಂದೇ ಬೆಳೆ ಬೇರೆ ವರ್ಷ ತಗ ಕಾಯ್ಬೇಕು. ಹೌದು. ಈಗ ಅದರಲ್ಲಿ ಸಾಕಾರಣ ಬಾಳೆ ಹಾಕಿದ್ವಿ, ತಿಂಗಳಿಗೆ ಒಂದ್ಸಲಿ 20 ದಿವಸಕ್ಕೊಂದ್ಸಲಿ ಬರುತ್ತೆ, ಖರ್ಚಿಗೆ ಮೇಂಟೈನ್ ಮಾಡಬಹುದು. ಎಲೆ ಬಳ್ಳಿ ತಿಂಗಳಿಗೆ ಒಂದ್ಸಲಿ ಕೊಯ್ತೀವಿ, ಅದರದ್ದು ಖರ್ಚು ಮೇಂಟೈನ್ ಮಾಡಬಹುದು. ಮೆಣಸು ಇನ್ನೇನು ವರ್ಷ ಕಾಯಲೇಬೇಕು, ವರ್ಷದ್ದು ಅಂದ್ರೆ ಅದು ಯಾವಾಗ ನಮಗೆ ರೇಟ್ ಸಿಗುತ್ತೆ ಅವಾಗ ಮಾರ್ಕೊಂಡು ಅದರಲ್ಲೂ ಲಾಭ ತಗೋಬಹುದು. ಹಾಗಾಗಿ ಎಲ್ಲಾ ಬೆಳೆನೂ ಬೆಳಿಬೇಕು ನಾವು, ಕೃಷಿಯಾಗಿ ಒಂದೇ ನೆಚ್ಕೊಂಡಿರಬಾರದು ಅನ್ನೋ ಒಂದು ಭಾವನೆಯಲ್ಲಿ ಮಾಡಬೇಕು, ಇನ್ನು ಸಾಧ್ಯವಾದಷ್ಟು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದೀನಿ ಸರ್. ತೋಟಕ್ಕೆಲ್ಲ ನೀರು ನಿರ್ವಹಣೆ ಎಲ್ಲ ಡ್ರಿಪ್ ಮಾಡ್ಕೊಂಡಿದ್ರೆ ನಾ ನೀರೇ ಕೊಡ್ತೀರ? ಯಾವಾಗ ಫಸ್ಟಿಗೆ ತೋಟ ಮಾಡಿದಾಗ ಕಷ್ಟಗಳು ಇದ್ದಾಗ ಡ್ರಿಪ್ ಮಾಡಕ್ಕೂ ಕೆಲವು ಸಾಧ್ಯ ಇರಲಿಲ್ಲ. ಅವಾಗೆಲ್ಲ ಒಳಬಿಡೋದು, ಬುದ ಕಟ್ಟಿ ನೀರು ಬಿಡೋದು ವ್ಯವಸ್ಥೆ ಎಲ್ಲ ಮಾಡಿದೀವಿ. ಈಗ ಇದೆಲ್ಲ ಬಂದ ಮೇಲೆ ಡ್ರಿಪ್ ಮಾಡೋದು, ಹನಿ ನೀರಾವರಿ ಪದ್ಧತಿ ಸಾಕಷ್ಟು ಇದಾವೆ. ಅದರಲ್ಲಿ ಡ್ರಿಪ್ ಮಾಡೋದಲ್ಲಿ ಹನಿ ನೀರಾವರಿ ಪದ್ಧತಿ ಇದೆ, ಎಲ್ಲಾ ಪ್ರತಿಯೊಂದು ಈಗ ಅಳವಡಿಸ್ಕೊಂಡು ಮಾಡ್ತಾರೆ. ಈಗ ಅಡಿಕೆ, ಕಾಳುಮೆಣಸು, ವಿಳ್ಯದೆಲೆ ಇವಕ್ಕೆಲ್ಲ ವರ್ಷಕ್ಕೊಂದು ಒಂದ್ ಸರಿ ಅಥವಾ ಎರಡ್ ಸರಿ ಕೊಟ್ಟಿಗೆ ಗೊಬ್ಬರ ಅದನ್ನೆಲ್ಲ ಕೊಡಬೇಕಾಗುತ್ತೆ. ಗೊಬ್ಬರ ನಿರ್ವಹಣೆ ಯಾವ ರೀತಿ ಮಾಡ್ತೀರ? ಗೊಬ್ಬರ ನಿರ್ವಹಣೆ ವರ್ಷಕ್ಕೊಂದ್ಸಲಿ ದನಿ ಗೊಬ್ಬರ ಕೊಡ್ತೀವಿ. ಅದು ಹೇಗೆ ಕೊಡಬೇಕು ಅಂದ್ರೆ, ಅವಾಗೆಲ್ಲ ಏ ಮಾಡೋರು ಅಂದ್ರೆ ಜನ ಇರ್ತಿದ್ವಿ, 4 ಜನ 3 ಜನ ಇರ್ತಿದ್ವಿ. ಹೌದು. ಮನೆಯಲ್ಲಿ ಏ ಮಾಡ್ತಿದ್ವಿ, ನಾವೇ ಅದನ್ನ ಸುತ್ತ ಬಿಡಿಸಿ ಅದು ಶೆಲ್ಟರ್ ತುಂಬಿ ಅದ್ರ ಕೊನೆಗೆ ಒಟ್ಟಿಗೆ ಅಕ್ಕಿ ಮುಚ್ಚಿ ಆಮೇಲೆ ಎತ್ತಿನ ಬೇಸಾಯದಲ್ಲಿ ಉಳುಮೆ ಮಾಡ್ತಿದ್ವಿ ಸರ್. ಹೌದು. ಈಗ ಏನಿಲ್ಲ, ಈಗ ಇದು ಬಂದ ಮೇಲೆ ಟ್ಯಾಕ್ರಿ ಇವೆಲ್ಲ ಬಂದ ಮೇಲೆ ಅವರು ಸುತ್ತ ಬಿಡಿಸೋರಿಗೆ ಅಷ್ಟಕ್ಕೊಂದು ದುಡ್ಡು ಕೊಡೋದ, ಇಷ್ಟಕ್ಕೊಂದು ದುಡ್ಡು ಕೊಡೋದ, ತೋಟ ತುಂಬಾ ಉಗ್ರಿ ಟ್ಯಾಕ್ರಿ ಉಳುಮೆ ಮಾಡಿಸ್ರೋ ಏನಾಗಲ್ಲ ಅಂದು, ಅದರಲ್ಲಿ ಫಲವತ್ತೆ ಸಿಗ್ತಾ ಇಲ್ಲ. ಅವಾಗಿನ ಇದು ಅಡಿಕೆ ಈಗ ಬೆಳೆಯಕ್ ಆಗ್ತಾ ಇಲ್ಲ. ಅವಾಗ ಎಕರೆಗೆ 20-25 ಕ್ವಿಂಟಲ್, ಒಂದ್ ಎಕರೆ 600 ಗಿಡ ಸಸಿಗೆ 20 ಕ್ವಿಂಟಲ್ 25 ಕ್ವಿಂಟಲ್ ಅಡಿಕೆ ಬೆಳೀತಿದ್ವಿ. ಹೌದು. ಈಗ ಈ ಉಳುಮೆ ಮಾಡೋದ್ರಿಂದ, ಟ್ಯಾಕ್ರಿ ಉಳುಮೆ ಮಾಡೋದ್ರಿಂದ 10 ಕ್ವಿಂಟಲ್ 8 ಕ್ವಿಂಟಲ್ ಇಳುವರಿ ಕಡಿಮೆ ಆಗ್ತಾ, ಕಮ್ಮಿ ಆಗುತ್ತೆ. ಈಗ ಒಂದು ಒಂಬಳೆ ಒಡೆಯ ಟೈಮ್ನಲ್ಲಿ ಬೆಸೆ ಹೊಡಿಸ್ತೀವಿ ತೋಟ, ಅದು ಒಂಬಳೆ ಒಣಗೋಗುತ್ತೆ. ಪ್ರತಿ ಒಂದು ಅಡಿಕೆ ಗಿಡ ಒಂದು ಒಂಬಳೆ ಕಿತ್ತಿದ್ದಾಗ ಹೊಡಿಸಿದ್ರೆ ಬೇಸೆ ಹೊಡಿಸಿದ್ವಿ ಅಂದ್ರೆ ಅದು ಇರೋದಿಲ್ಲ, ಒಣಗಿತ್ತೆ. ನನ್ನ ಪ್ರಕಾರ ಸರ್, ನಾನು ಒಬ್ಬ ರೈತ ಆಗಿ ನಾನು ನೋಡಿರೋ ಪ್ರಕಾರ, ನಾನು ಅನುಭವ ಪ್ರಕಾರ ಒಣಗ್ತತೆ ಇರಲ್ಲ, ಜನ ಅದನ್ನ ಅರ್ಥ ಮಾಡ್ಕೊಂತ ಇಲ್ಲ. ಮತ್ತೆ ಈಗೆಲ್ಲ ಸಾಕಷ್ಟು ಜನ ಜೀರೋ ಕಲ್ಟಿವೇಶನ್ ಮಾಡ್ತೀವಿ, ಅದ್ರೊಳಗಡೆ ಅಂತರ ಬೇಸಾಯ ಮಾಡೋದಿಲ್ಲ ಅಂತೆಲ್ಲ ಹೇಳ್ತಾರೆ, ಆತರ ಯಾಕೆ ಅಳವಡಿಸಿಲ್ಲ ಸರ್? ಮಾಡೇ ಮಾಡ್ತಾರೆ. ಯಾರು ನಾವ್ ಹೇಳ್ತೀವಿ, ನಾವು ಮಾಡ್ತಾ ಇದೀವಿ ಅಂದ್ರೆ, ಈಗ ನಾನು ಅನುಭವ ಪಟ್ಟಿದ್ದೀನಿ, ಈಗ ವರ್ಷಕ್ಕಿಂತ ಬಿಟ್ಟಿದ್ದೀನಿ ನಾನು, ಅದರಲ್ಲಿ ಅನುಭವ ಪಟ್ಟೆ. ಈಗ ಈ ತರ ಆದ್ರೆ ಈ ತರ ಬೆಳೆ ಬರ್ತಾ ಇಲ್ಲ ನಮ್ದು ಅಂತ ಹೇಳಿ ನಾನು ಈ ವರ್ಷಕ್ಕಿಂತ ಅದನ್ನು ಉಳುಮೆ ಮಾಡಿಸ್ತಾ ಇಲ್ಲ. ಈಗ ಏನ್ ಮಾಡ್ಬೇಕು ಮುಂದೆ, ಈ ವರ್ಷ ಏನ್ ಮಾಡ್ಬೇಕು? ಅದು ಟ್ಯಾಕ್ರಿ ಹೊಡೆಯಿಲ್ಲದ್ರೆ ನಾವು ಮುಂದೆ ಅದನ್ನ ಏನ್ ಫಲವತ್ತೆ ಮಾಡ್ಬೇಕು? ಈಗ ನಾವು ಅದ್ ಮಾಡಬೋದಕ್ಕೇನಿದೆ, ನಾವೇ ಆದಷ್ಟು ಎಷ್ಟು ಬೇಕಷ್ಟು ಕೆಲಸ ಮಾಡಿಕೊಂಡು ನಮ್ಮ ಇದರಲ್ಲಿ ನಾವು ಮಾಡಬೇಕು ಅನ್ನೋ ಒಂದು ಭಾವನೆ ಇದೆ ಸರ್ ನನ್ನಲ್ಲಿ. ಈಗೆಲ್ಲ ಕಳೆ ಬಂದ್ರೆ ವೀಡ್ ಕಟ್ರು, ಸ್ಲ್ಯಾಶ್ ಇವೆಲ್ಲ ಬಂದಿದಾವೆ, ಹಂಗಾಗ್ಬಿಟ್ಟು ಅಂತರ ಬೇಸಾಯ ಮಾಡೋದೇನು ಬೇಕಾಗಲ್ಲ. ಈಗ ಅಡಿಕೆಗೆಲ್ಲ ಸಾಕಷ್ಟು ಕೀಟ ರೋಗಗಳ ಬಾಧೆ ಕಂಡುಬರುತ್ತೆ ಇತ್ತೀಚೆಗೆ ಅಂತ ಹೇಳ್ತಿರ್ತಾರೆ ರೈತರು. ಏನೇ ಕೀಟ ರೋಗಗಳ ಬಾಧೆ ಕಂಡುಬರುತ್ತೆ? ಕೀಟ ರೋಗ ಅಂದ್ರೆ ಇಡುಗುಳು ಮುಂಡಿ ರೋಗ ಒಂದು ಬರ್ತಾ ಇದೆ, ಅಣಬೆ ರೋಗ ಬರ್ತಾ ಇದೆ, ಆಮೇಲೆ ಈಗ ಮಳೆ ಜಾಸ್ತಿ ಆಗಿ ಕೊಳವೆ ರೋಗ ಒಂದು ನಿರ್ಣಯ ಆಗಿದೆ. ಆಮೇಲೆ ಒಂದು ಎಕರೆ ತೋಟದಲ್ಲಿ ಏನೇ ಇಲ್ಲ ಅಂದ್ರೂ ವರ್ಷಕ್ಕೆ 25-30 ಗಿಡ ಹೋಗುತ್ತೆ ಸರ್. ಈಗ ಹೋಗ್ತಾ ಇದೆ. ನಾವು ಏನ್ ಕಾರಣ ಅಂತ ಹೇಳಿದ್ರೆ ಶಿಮೆ ಗೊಬ್ಬರ ಒಂದು, ಸಾವಯವ ಗೊಬ್ಬರ ಹಾಕಿದೆಲ್ಲ, ದನಿ ಕೊಟ್ಟಿಗೆ ಯಾರು ಗೊಬ್ಬರ ಹಾಕಲ್ಲ, ಕುರೆ ಗೊಬ್ಬರ ಇಳಿಸ್ತಾರೆ, ಕೋಳಿ ಗೊಬ್ಬರ ಇಳಿಸ್ತಾರೆ, ಆಮೇಲೆ ಕಳೆನಾಶಕ ಔಷಧಿ ಹೊಡಿತಾರೆ. ವರ್ಷಕ್ಕೆ 3 ಸಲ ಕಳೆನಾಶಕ ಹೊಡಿತಾರೆ. ಹೊಡೆಯೋದಿಂದ ಏನಾಗುತ್ತೆ, ಕ್ರಿಮಿಕೀಟಗಳು, ಎರೆಹುಳಗಳು, ಪ್ರತಿಯೊಂದು ಏನು ಇರಲ್ಲ, ಸುಟ್ಟಾಗತ್ತೆ. ಸುಟ್ಟಾಗೋದ್ರಿಂದ ಭೂಮಿ ಫಲವತ್ತೆ ಇಲ್ಲ ಅಂದ್ರೆ ಮತ್ತೆ ರೋಗ ಬರುತ್ತೆ. ಈಗ ನಾವು ಫಲವತ್ತತೆ ಉಂಟ್ರೆ ತಾನೇ ಕೆಲಸ ಮಾಡೋದು, ಹಂಗೆ ಅದು ಫಲವತ್ತತೆ ಭೂಮಿ ಕಳಕಂದಿರುತ್ತಾ, ಹಂಗಾಗಿ ಏನು ಒಂದು ರೋಗ ರುಜಿನಗಳು ಬರ್ತಾ ಇದಾವೆ. ಅಡಿಕೆ ಎಲ್ಲ ನೀವೇ ಸುಲಿಸಿ ಬೇಸಿ ಮಾರಾಟ ಮಾಡೋದಾ, ಈಗೆಲ್ಲ ಕೇಳಿ ಕಾಂಟ್ರಾಕ್ಟ್ ಕೊಡ್ತಾರಲ್ಲ ಆ ತರ ಮಾಡ್ತೀರಾ? ಇಲ್ಲ ಸರ್, ನಾವು ಮಾಡಿದ್ವಿ, ಬಹಳ ವರ್ಷ ಮಾಡಿದ್ವಿ, ಲೇಬರ್ ಹಿಡ್ಕೊಂಡು ಮಾಡಿದ್ವಿ. ಅವಾಗ ಸುಲಿಸಿ ಮಾಡ್ತಿದ್ವಿ ಅಡಿಕೆ, ಕೈಯಲ್ಲಿ ಜನಗಳ ಹತ್ರ ಸುಲಿಸಿ ಅಡಿಕೆ ಮಾಡಕರೆ ಒಂದು ಖುಷಿ ಇತ್ತು, ಏನೋ ಒಂಥರ ಚೆನ್ನಾಗಿತ್ತು. ಅಡಿಕೆನೂ ಅಷ್ಟೇ ಉತ್ತಮವಾಗಿ ತೂಕ ಬರೋದು, ಎಷ್ಟು ವರ್ಷ ಇಟ್ಟರು ಸುಲ್ದಿರೋ ಅಡಿಕೆ ಕೆಡ್ತಿದ್ದಿಲ್ಲ. ಈಗ ಈ ಮಿಷಿನ್ ಬಂದು, ಯಂತ್ರಗಳು ಬಂದು, ಅದು ಏನಾಗ್ಬಿಟ್ಟಿದೆ ಅಂದ್ರೆ ಕ್ಲೀನು ಇಲ್ಲ, ಏನೋ ಒಂಥರ ಕಸಾಟ ಮಾಡಿರು ಒಂದೇ ಬಿಟ್ಟರು, ಬೆಲೆ ಇಲ್ಲ ಅನ್ನೋ ಲೆಕ್ಕಕ್ಕೆ ಆಗಿದೆ ಸರ್ ಈಗ ಅಡಿಕೆ. ಈಗ ಏನು ರೇಟ ಸಿಕ್ಕಾಗ ನಮ್ದು ಅಡಿಕೆ ರೇಟ್ ಇದೆ ಅಂತ ನಾವು ಮಾತಾಡ್ತೀವಿ, ಅದರದ್ದು ವ್ಯವಸ್ಥೆ ಸರಿಯಿಲ್ಲ. ಈಗ ಅವಾಗಿನ ಈಗ ಶೃಂಗಾರ ಮಾಡಿ ನೋಡೋದಕ್ಕೂ ಕಚಾಟದಂಗ ನೋಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಆ ತರ ಹೇಳಿ ಈಗ ಎಲ್ಲಾ ಮಿಷಿನ್ ಎಲ್ಲ ಹೊಡಿತಾರೆ. 6 ತಿಂಗಳು ಅಷ್ಟೇ ಅಡಿಕೆ ಇಡಕ್ ಬರ್ತಿರೋದು. ಅದ್ರ ಮೇಲೆ ಅಡಿಕೆ ಇಟ್ಟು ತದ್ದು ನೋಡಿದ್ರೆ ಅಲ್ಲಿ ಹುಳ ಆಗಿದೆ. ಎಲ್ಲ ಒಂದು ನೋಡಿದೀವಿ ಸರ್ ನಾವು. ಈಗ ಅಡಿಕೆಗೆ ಒಳ್ಳೆ ರೇಟ್ ಇರೋದ್ರಿಂದ ಮತ್ತೆ ಈ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದ ಹೆಚ್ಚು ರೈತರೆಲ್ಲ ಅಡಿಕೆ ಬೆಳೆಯಲಿಕ್ಕೆ ಹೊರಟಿದ್ರೆ, ಎಲ್ಲಿ ನೋಡಿದ್ರು ನಾವು ಅಡಿಕೆ ಹಾಕ್ಬೇಕು, ನಾವು ಅಡಿಕೆ ಹಾಕಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತಾ ನಿಮ್ಗೆ? ಬೆಳವಣಿಗೆ ಇದೆ ಸರ್, ಇದು ಯಾವಾಗ ಹೆಂಗೆ ಅಂತ ಹೇಳಕ್ ಬರಲ್ಲ. ಅವಾಗ ಎಲ್ಲ ಹತ್ತಿ ಬೆಳೀತಿದ್ರು ಅಲ್ವಾ, ಹತ್ತಿ ಬೆಳೀತಿದ್ರು, ಮೆಣಸಿ ಬೆಳೀತಿದ್ರು. ಅವಾಗ ಏನು ಅದಕ್ಕೆ ತಕ್ಕಂತೆ ಮಾಹಿತಿ ಏನಿತ್ತು ಅಷ್ಟು ಬೆಲೆ, ಅದಕ್ಕೆ ಎಲ್ಲರೂ ಬೆಳೆಯೋದ್ರಿಂದ ಎಲ್ಲರಿಗೂ ಸಮತೋಕವಾಗಿ ಬೆಲೆ ಸಿಕ್ತಿತ್ತು. ಈಗೇನಾಗಿದೆ, ಒಂದು ಅಡಿಕೆ ನಾವು ಬೆಳೀತಿದೀವಿ ಎಲ್ಲ ಕಡೆ ಅಂತ ಹೇಳಿದ್ರು, ಅದಕ್ಕೆ ಸಮತೂಕ ಇಲ್ಲ. ಒಬ್ಬೊಂದು ಅಡಿಕೆ ಚೆನ್ನಾಗಿದ್ದವರಿಗೆ ಅಷ್ಟೇ ಬೆಲೆ ಸಿಗ್ತೈತೆ, ಅಡಿಕೆ ಚೆನ್ನಾಗಿದ್ದವರಿಗೆ ರೇಟ್ ಸಿಗ್ತೈತೆ, ಅಡಿಕೆ ಚೆನ್ನಾಗಿಲ್ವ ರೇಟ್ ಕಮ್ಮಿ ಸಿಗ್ತೈತೆ ಅಲ್ವಾ? ಇದು ಹೆಚ್ಚು ಆದಂಗೆ ಮುಂದೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅಡಿಕೆ ಎಲ್ಲೋ ಕಡೆ ಬೆಳೆ ಮಾಡೋದ್ರಿಂದ ಮುಂದೆ ಎಲ್ಲಿ ಬರ್ಬೋದು, ಯಾವ ರೇಟ್ ಸಿಗ್ಬೋದು, ಈಗ ಸ್ವಲ್ಪ ಬರ್ತಾ ಇರೋದ್ರಿಂದ ಅಡಿಕೆ ರೇಟ್ ಆಗ್ತಾ ಇದೆ. ಯಾವುದೋ ಒಂದು ಏನೋ ಒಂದು ಮಾಹಿತಿ ಮಾಡಿ ಏನೋ ಒಂದು ಕಂಡುಹಿಡಿಯೋದ್ರಿಂದ ಸೇಲ್ ಆಗ್ತಾರೋದ್ರಿಂದ ಕಂಪ್ನಿಯಲ್ಲಿ ಮಾಡಿರೋದ್ರಿಂದ ಸೇಲ್ ಆಗ್ತಾ ಇದೆ ಅಡಿಕೆ. ಕಂಪ್ನಿ ಬಿದ್ದು ಹೋತು, ಕಂಪ್ನಿ ಬಿದ್ದೋದ್ಮೇಲೆ ನಾವು ಅಡಿಕೆ ಏನ್ ಮಾಡ್ಬೇಕು? ತಗನರ್ ಬೇಕಲ್ಲ, ಅದಕ್ಕೆ ಬೆಂಬಲ ಬೆಲೆ ಕೊಡೋರ್ ಬೇಕಲ್ಲ ಅಲ್ವಾ? ಹಂಗಾಗ್ಬಿಟ್ಟು ರೈತರು ಬರೀ ಅಡಿಕೆ ಒಂದನ್ನೇ ನಂಬಿಕೊಳ್ಳಬಾರದು, ಮಿಶ್ರ ಬೆಳೆಗಳು ಅಳವಡಿಸ್ಕೋಬೇಕು. ಯಾವ ಟೈಮ್ನಲ್ಲಿ ಯಾವ್ದು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಹೌದು, ಎಲ್ಲದು ಬೆಳಿಬೇಕು, ಎಲ್ಲದೂ ಮಾಡಬೇಕು. ಒಂದ್ರಲ್ಲಿ ನಷ್ಟ ಆದ್ರೂ ಒಂದ್ರಲ್ಲಿ ನಮಗೆ ರೈತರಿಗೆ ಉತ್ಪನ್ನ ಆಗಂಗೆ ಇದ್ರೆ ನಾವು ಮುಂದಿರಕ್ಕೆ ಸಾಧ್ಯ. ಹೌದು, ಒಂದೂನೇ ಹೆಚ್ಚಿಗೆ ಅಂದ್ರೆ ನಾವು ಮಾಡಕ್ ಹೋದ್ರೆ ಆಗೋದಿಲ್ಲ. ಹೌದು, ನೀವು ಬರೀ ಅಡಿಕೆ ಒಂದೇ ಯಾಕೆ ಸುಮ್ಮನೆ ಆಗಿರ್ಬೋದಾಯ್ತು, ಅದ್ರ ಮಧ್ಯದಲ್ಲಿ ವಿಳ್ಯದೆಲೆ, ಕಾಳುಮೆಣಸು, ಏಲಕ್ಕಿ, ಈ ತರ ಅಂತರ ಬೆಳೆಗಳು ಬೆಳೆಯೋದ್ರಿಂದ ಒಂದ್ ಪಕ್ಷ ಅಡಿಕೆ ರೇಟ್ ಕಡಿಮೆ ಆದ್ರೂ ನಮ್ಗೆ ಅಂತರ ಬೆಳೆಯಿಂದ ಲಾಭ ಬರುತ್ತೆ. ಈ ತರ ಪದ್ಧತಿಗಳನ್ನ ಅಳವಡಿಸ್ಕೋಬೇಕು. ಎಲ್ಲರಿಗೂ ನಾನು ಹೇಳ್ತಿರೋದು ಅದನ್ನೇ ಸರ್, ಒಂದೇ ಯಾವ್ದೂ ಹೆಚ್ಚಿಗೆ ಅಂದಿರಬೇಡಿ. ಎಲ್ಲಾ ಒಂದೊಂದು ಬೆಳೆಯನ್ನು ಬೆಳೆದು ನಾವು ಸಾಧನೆ ಮಾಡಬೇಕ ಹೊರತು ಒಂದನೇ ನೆಚ್ಚಿಕೊಂಡು ಯಾವತ್ತೂ ಇರಬಾರದು. ಹೌದು, ಈಗ ಹಂಗಂದ್ರೆ ಅಡಿಕೆನೆಲ್ಲ ನೀವೇ ಸುಲಿಸಿ ಬೇಸಿ ಮಾರಾಟ ಮಾಡ್ತಾರೆ, ನೀವು ಕಾಂಟ್ರಾಕ್ಟ್ ಕೊಡ್ತಾ ಇದ್ರೆ? ಮಾಡ್ತಿದ್ವಿ ಸರ್, ಇಷ್ಟು ವರ್ಷ ಮಾಡಿದ್ವಿ. ಈಗ 3 ವರ್ಷಕ್ಕಿಂತ ಲೇಬರ್ದು ಬಹಳ ಇದೆ. ಅಡಿಕೆ ರೇಟ್ ಆದ್ಕೂಡ ಲೇಬರ್ ಕೇಳ್ತಾರೆ, 1,000 ಕೊಡು, 800 ಕೊಡು ಹೇಳ್ತಾರೆ. ಅವ್ರಿಗೆ ಕೊಟ್ಟು ಖರ್ಚು ಮಾಡಿ ಅವ್ರ ಹತ್ರ ನಾವು ಅವ್ರ ಎಷ್ಟೇ ನಾವು ದುಡ್ಡು ಕೊಟ್ಟು ಮಾಡಿಸಿದ್ರು ಅವರು ಅವರು ನಮಗೆ ಸಹಕಾರ ಮಾಡಲ್ಲ. ಸಂಜೆ ಹತ್ಕೊಳ್ಳೆ ದುಡ್ಡು ಕಿತ್ಕೊಂಡ್ರೆ ಹೋದ್ರು, ಇಳಿದ್ರದ್ ಮಾಡಕು ಅಂದ್ರೆ ಮತ್ತೆ ದುಡ್ಡು ಕೇಳ್ತಾರೆ. ಹಿಂಗಾಗಿ ಏನಾಗುತ್ತೆ, ಕೇಳಿದ್ದಾರರು ಕೇಳಿ ಮಾಡೋರು ಜಾಸ್ತಿ ಆದ್ರ ಈಗ ಅವ್ರು ಮಾಡ್ತಾರೆ ಅನ್ನೋದು ಅವರಿಗೆ ಅದರಲ್ಲಿ ಉಳಿತೈತೆ. ಒಂದ್ ಸ್ವಲ್ಪ ಉಳಿಬಹುದು, ಒಂದ್ ವರ್ಷ ಲಾಸ್ ಆಗ್ಬಹುದು. ಈ ವರ್ಷ ಮಾಡಿದ್ರು ವರ್ಷ ಅಲ್ಲು 13 ಕೆಜಿ, 1 ಕ್ವಿಂಟಲ್ ಹಸೆಕಾಯಿಗೆ 13.5 ಕೆಜಿ, 14 ಕೆಜಿ ಲೆಕ್ಕ ಮಾಡಿದ್ರು ಅದ್ರಲ್ಲಿ ಮಾಡಿದ್ರ. ಮಾಡಿದಾಗ ಅವಾಗ ಅವ್ರಿಗೆ ಲಾಭ ಸಿಕ್ತು. ಕೆಲವರು ಲಾಭ ಸಿಕ್ಕಿಲ್ಲ ನಮಗೆ, ಇದರಲ್ಲಿ ನಲವತ್ತು ಸಾವಿರ ಬಂದು ಅಡಿಕೆ ರೇಟು ಅಂತ ಹೇಳಿ ಅವಾಗ ಕೆಲವರಿಗೆ ದುಡ್ಡು ಕೊಡ್ಲಿಲ್ಲ, ಇದು ಮಾಡಿದ್ರು. ಈಗ ರೇಟ್ ಇದೆ 65,000 ಇದೆ, ಅದನ್ನ ಯಾರಿಗೆ ಹೇಳ್ತಾರೆ? ಅವಾಗ 40,000 ಬಂದಿತ್ತು, ನೀ ಕಮ್ಮಿ ಕೇಳ್ದೆ. ಇವತ್ತು 60, 65, 60, 70 ಸಾವಿರ ಅಡಿಕೆ ಹೋಯ್ತಲ್ಲ, ಈಗ ಬರೀ 12 ಕೆಜಿ ಇಟ್ಕೊಂಡಿರಲ್ಲ, ಅದನ್ನ ಲಾಭ ಕೊಡೋರು ಯಾರು? ಈಗ ರೈತರಿಗೆ ನೀವು ಏನಾದ್ರು ನಮ್ದು ಅಡಿಕೆ ಜಾಸ್ತಿ ಸಿಗುತ್ತಂತ ಕೊಡ್ತಾರಾ? ಕೊಡಲ್ಲ ರೈತರಿಗೆ. ಒಟ್ಟು ಈಗ ಯಾವ ರೀತಿ ಇಳುವರಿ ಬರ್ತೈತೆ ಒಂದ್ ಎಕರೆ ನಿಮ್ಮ ಜಮೀನಲ್ಲಿ? ಇವಾಗ ಏನಿಲ್ಲ ಅಂದ್ರೆ 1 ಎಕರೆಗೆ 10 ಕ್ವಿಂಟಲ್ ಬರುತ್ತೆ, ಹೆಚ್ಚಾಗಿ 10 ಕ್ವಿಂಟಲ್ ಬರ್ತಾ ಇದೆ. ಹ್ಮ್ ಹ್ಮ್. ಎಲ್ಲಿ ಮಾರಾಟ ಮಾಡ್ತೀರಾ? ತುಮಕೋಸು, ಚನ್ನಗಿರಿಯಲ್ಲಿ ತುಮಕೋಸು. ಈಗೆಲ್ಲ ಏನ್ ರೇಟ್ ಇದೆ? ಈಗ 66 ಇದೆ, 66,000. 67, 68 ಇತ್ತು, ಈಗ 2 ವಾರದಿಂದ 66 ಬಂದ ನಿಂತಿದೆ. ಒಳ್ಳೆ ರೇಟ್ ಇದೆಯಲ್ಲ ಅಡಿಕೆ ರೇಟ್ ಇದೆ. ಒಂದು ಎಕರೆನ ನಿರ್ವಹಣೆ ಮಾಡ್ಬೇಕಂದ್ರೆ ಎಷ್ಟು ಖರ್ಚು ಬರುತ್ತೆ ರೈತರಿಗೆ ಒಂದು ವರ್ಷಕ್ಕೆ? ಒಂದು ವರ್ಷಕ್ಕೆ ಅದಕ್ಕೆ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು ಅಂದ್ರೆ 1 ಎಕರೆಗೆ 100,000 ಬೇಕು ಸರ್. ಓಹೋ. ಗೊಬ್ಬರ ಕೂಲಿಯರು. ಈಗ ಅವಾಗ ದನಗಳಿದ್ದು ನಮ್ಮಲ್ಲೇ ನಮ್ದೇ ಗೊಬ್ಬರ ನಾವು ಹಾಕ್ತಿದ್ವಿ, ಅವಾಗ ಗೊಬ್ಬರಕ್ಕೆ ದುಡ್ಡು ಕೊಡ್ತಿದ್ದಿಲ್ಲ. ಈಗ ಏನಾಗಿತ್ತೆ ಅಂದ್ರೆ ಬೇರೆ ಕಡೆಯಿಂದ ಹೊರಗಡೆಯಿಂದ ಕೊಂಡ್ಕೊಂಡ್ಬೇಕು. ಒಂದ್ ಗೊಬ್ಬರ 1 ಎಕರೆ ತರಬೇಕು ಅಂತ ಹೇಳಿದ್ರು 50,000 ರೂಪಾಯಿ ಬೇಕು. ಲೇಬರ್ ಸುತ್ತ ಬಿಡಿಸಿ ಅದನ್ನೆಲ್ಲ ಹಾಕಿ ಶಟ ತುಂಬಿ ಅವರಿಗೆ ಒಂದ್ 20,000-25,000 ಬೇಕು. ಇನ್ ಸಣ್ಣ ಪುಟ್ಟ ಖರ್ಚು ಅವು ಎಲ್ಲ ಸೇರಿ 1 ಎಕರೆಗೆ 1 ಲಕ್ಷ ಬೇಕು. 1 ಎಕರೆ ಖರ್ಚು ಮಾಡಿದ್ದು 1 ಲಕ್ಷ ರೂಪಾಯಿ. 10 ಕ್ವಿಂಟಲ್ ಅಡಿಕೆ ಬೆಳಿತೀವಿ, ಇಳುವರಿ ಬಂದ್ರೆ 10 ಕ್ವಿಂಟಲ್, ಇಲ್ಲಾಂದ್ರೆ 8 ಕ್ವಿಂಟಲ್. ಈ ವೀಳ್ಯದೆಲೆ ಕಾಳ್ಮೆಣ್ಸು ಹಾಕಿ ಅಲ್ಲಿ ಎಷ್ಟು ವರ್ಷ ಆಯ್ತು? 6 ವರ್ಷ ಆಗಿದೆ. 6 ವರ್ಷ ಆಗಿದೆ. ಎಲ್ಲ ಚೆನ್ನಾಗಿ ಇಳುವರಿ 6 ವರ್ಷ ಆಗಿದೆ ಅಂದ್ರೆ ಎಲೆ ಬಳ್ಳಿ ವರ್ಷ ಗುತ್ತಿಗೆ ಕೊಡ್ತೀವಿ ಸರ್. ಕೊಯ್ಕೆಂದವರಿಗೆ ಕೊಡ್ತೀವಿ, ವರ್ಷದ ಗುತ್ತಿಗೆ ಕೊಡ್ತೀವಿ. ಅವರು ತಿಂಗಳಿಗೆ 2 ತಿಂಗಳಿಗೆ ಕೊಯ್ಕೆಂದಾಗ ನಮ್ಗೆ ವರ್ಷಕ್ಕೆ ಒಂದ್ಸಲ ಅಮೌಂಟ್ ಕೊಡ್ತಾರೆ. ಎಷ್ಟು ಕೊಡ್ತಾರೆ ವರ್ಷಕ್ಕೆ? ವರ್ಷ ಅಂದ್ರೆ ಒಂದು ತೋಟ ಒಂದ್ ಎಕರೆಗೆ ಏನಲ್ಲ ಅಂದ್ರೆ ಒಂದು ಎಲೆ ಚೆನ್ನಾಗಿದ್ರೆ 70,000-80,000. 1 ಲಕ್ಷ ರೂಪಾಯಿ ಎಲೆ ಮೇಲೆ ಹೋಗುತ್ತೆ ಸರ್. ಆ ತರ ನಾವು ಬೆಳವಣಿಗೆ ಮಾಡಿರ್ತೀವಿ. ಕಾಳ್ಮೆಣಸು ಕಟ್ ಮಾಡ್ತೀವಿ, ಕಟ್ ಮಾಡಿ ಮನೆಯಲ್ಲಿ ಒಣಗಿಸಿ ಇಟ್ಟಿರ್ತೀವಿ. ರೇಟ್ ನಮಗೆ ಯಾವಾಗ ರೇಟ್ ಸಿಗುತ್ತೋ ಅವಾಗ ಮಾರ್ಕೆನ ವ್ಯವಸ್ಥೆ ಇದೆ. ಎಷ್ಟು ಗುಣಿ ಹಾಕಿದ್ರೆ ಕಾಳ್ಮೆಣಸು? ಕಾಳ್ಮೆಣಸು 500 ಗುಣಿ ಹಾಕಿದೀವಿ, ಎಲೆ ಬಳ್ಳಿ 500 ಗುಣಿ ಹಾಕಿದೀವಿ. ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ಬರ್ತಾ ಇದೆ. ಈ ವಾತಾವರಣ ಶೀತದ ವಾತಾವರಣ ಸ್ವಲ್ಪ ಕಷ್ಟ ಉದುರ್ತದೆ. ಕಾಳ್ಮೆಣಸು ಎಲೆ ಬಳ್ಳಿಗೆ ಜಾಸ್ತಿ ಶೀತ ಆಗಂಗಿಲ್ಲ. ಹೌದು, ಕಾಳ್ಮೆಣಸು ಹೆಚ್ಚು ತಂಪಾದ್ರೆ ಅದನ್ನು ತೊಂದರೆ ಆಗುತ್ತೆ. ಮತ್ತೆ ಏಲಕ್ಕಿನೂ ಹಾಕಿದ್ರ? ಏಲಕ್ಕಿ ಹಾಕಿದೀವಿ ಸರ್, ಅದರಲ್ಲಿ ಈಗಿನೂ ಅದು ಫಲವತ್ತೆ ಕೊಟ್ಟ ಏಲಕ್ಕಿನ ಸಸಿ ಹಾಕಿದೀವಿ, ಇನ್ನು ಬರ್ತಾ ಇಲ್ಲ. ಬರ್ತಾ ಇಲ್ಲ. ಮುಂದಿನ ಏನೇನ್ ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದೀರ? ಇದಾವೆ ಸರ್, ಏನಾರ ಒಂದು ಒಳ್ಳೆ ಯಾವ್ಯಾರ ಏನೇನು ಮಾಹಿತಿ ತಗೋಬೇಕು, ತಗೊಂಡ್ಬಿಟ್ಟು ಏನ್ ಮಾಡಿದ್ರೆ ಅನುಕೂಲ ಇದೆ. ಇಲ್ಲ ಮಾಡಕ್ಕೆ ಒಂದು ಉದಾಹರಣೆ ಆಯ್ತು ಸರ್, ಈ ಹಂದಿ ಕಾಟ, ಓಹೋ, ಈ ಕಾಡಿ ಕಾಟ, ಜೇನ್ ಸಾಕಣೆ ಮಾಡ್ಬೇಕು ಅಂದ್ರೆ ಅದಕ್ಕೆಲ್ಲ ಮಾಡಬಹುದು. ಏನಾಗಿದೆ ಅಂದ್ರೆ ಅದಕ್ಕೆಲ್ಲ ವ್ಯವಸ್ಥಿತ ಇರ್ಬೇಕು. ಈ ಕಾಡಿ ಬರ್ತವೆ ಗುಡ್ಡ ಹತ್ರ, ಓಹೋ, ಅಲ್ಲೇ ಹತ್ರ ಇದೆಯಲ್ಲ ತೋಟಕ್ಕೆ ತೊಂದರೆ ಮಾಡ್ತಾರೆ. ಆನೆ ಎಲ್ಲ ಬರ್ತಾ ಇದೆ ಸರ್, ಈಗಲೂ ಬರ್ತಾ ಇದಾವೆ ಆನೆ ಕರಡಿ ಎಲ್ಲ ಬರ್ತಾ ಇದಾವೆ. ಆನೆ ಮಾಡ್ತವೆ, ಆನೆ ಸುತ್ತ ತಂತಿ ಬೇಲಿ ಆತರ ಏನ್ ಮಾಡಿಲ್ಲ, ಏನಿದ್ರು ಬಿಡಲ್ಲ ಸರ್, ಬರ್ತವೆ. ತಂತಿ ಬೇಲಿ ಹಾಕಿದೀವಿ ಆದ್ರೂ ಬಿಡಲ್ಲ, ಬರ್ತಾ ಒಳಗಡೆ ಹಾನಿ ಮಾಡ್ತಾ ಇದಾವೆ. ಆನೆ ಮೆಕ್ಕೆಗಳ ಮುರಿಯೋದು ಎಲ್ಲ ರೈತರುಗಳನ್ನೆಲ್ಲ ಹಾಳು ಮಾಡಿದಾವೆ. ಈಗ ಇಲ್ಲೆಲ್ಲ ಖಾಲಿ ಆದ್ಮೇಲೆ ಅವೇ ಮಾಡ್ತವೆ, ಇಲ್ಲಿ ಏನ್ ಸಿಗದಂಗಾದ್ರೆ ಮತ್ ಗುಡ್ಡಕ್ ಹೋಗ್ತಾವ, ಅಲ್ಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ, ಮತ್ತೆ ನಾವು ಬೆಳೆ ಹಾಕ್ತಾಗ್ಲೇ ಮತ್ತ ಹೋಗಿ ಬರೋದು. ಈ ಅಲ್ಪಾವಧಿ ಬೆಳೆಗಳಿಗೆ ಹೆಚ್ಚು ತೊಂದರೆ ಕೊಡ್ತಾವ ಈ ತೋಟಗಾರಿಕೆ ಬೆಳೆಗಳಿಗೆ? ಅಲ್ಲಿ ತೊಂದರೆ, ಬಾಳೆ ತಿಂತವೆ, ಬಾಳೆ ಬಿಡಲ್ಲ, ಬಾಳೆ ಗಿಡ ತಿಂತವೆ, ಅಡಕೆಗಳನ್ನು ಮುರಿತವೆ. ಓ, ಸಣ್ಣ ಸಸಿ ಇರ್ತಾವ, 2-3 ವರ್ಷ ಇರ್ತಾವ, ಅವನ್ನೆಲ್ಲ ಮುರಿದಾಗ್ತತಿ ಆನೆ. 3-4 ಆನೆ ಬರ್ತಾ ಇರ್ತಾವೆ, ಈಗ್ಲೂ ಬರ್ತಾ ಇದಾವೆ ಸರ್ ನಮ್ ಕಡೆ. ಕಷ್ಟ ಆಗಿದ್ರಲ್ಲ, ಕಷ್ಟ ಆಗಿದೆ. ಅದಕ್ಕೆ ಏನ್ ಮಾಡಕ್ ಹೋದ್ರು ಒಂದು ಇದು ಬೇಕು, ಆಮೇಲೆ ಮಾಡೋದು ಒಂದ್ ಸ್ವಲ್ಪ ಬಂಡವಾಳ ಜಾಸ್ತಿ ಬೇಕು ಈಗ ಮಾಡಕ್ ಅಂದ್ರೆ, ವ್ಯವಸ್ಥೆ ಮಾಡ್ಬೇಕಲ್ಲ ಅದನ್ನೆಲ್ಲ ಮಾಡಕ್ಕೆ. ಇತ್ತೀಚೆಗೆ ಈ ಕೂಲಿ ಕಾರ್ಮಿಕರ ಸಮಸ್ಯೆ ತುಂಬಾ ಜಾಸ್ತಿ ಅಂತ ಸಾಕಷ್ಟು ಜನ ರೈತರು ಈ ಕೃಷಿ ಮಾಡ್ಲಿಕ್ಕೆ ಆಸಕ್ತಿನೇ ತೋರಿಸೋದಿಲ್ಲ. ಈ ಲೇಬರ್ ಸಮಸ್ಯೆನಲ್ಲಿ ಯಾವ ರೀತಿ ನೀಗಿಸ್ತೀರಾ ನೀವು? ಲೇಬರ್ ಸಮಸ್ಯೆ ನಿವರ್ಸ್ತಿ ಅಂದ್ರೆ ಸರ್, ಅವಾಗ ಏನಾಗಿದೆ ಅಂದ್ರೆ ಮನೆಯಲ್ಲೇ ನಾವೇ ಮಾಡ್ತಿದ್ವಿ ಅವಾಗ ಲೇಬರ್ ಸಮಸ್ಯೆ. ಈಗ ಎಲ್ಲರೂ ಅವನ್ ಮಾಡ್ತಾನೆ ಇವನ್ ಮಾಡ್ತಾನೆ ಅವನ್ ಕೂಲಿ ಕೊಟ್, ಅವಾಗ ಎಲ್ಲರೂ ನಾವೇ ಮಾಡ್ತಿದ್ವಿ, ಅವಾಗ ಏನು ಲೇಬರ್ಸ್ ಇದು ಏನೂ ಇರ್ಲಿಲ್ಲ. ಈಗ ಏನಾಯ್ತು ಗೊತ್ತಾ, ಪಕ್ಕ ತೊಡ್ತಾನೆ ಹೆಣ್ ಚೆನ್ನಾಗಿ ಕರ್ಕೊಂಡ್ಬಂದು ಲೇಬರ್ ಕೊಟ್ ಕೆಲಸ ಮಾಡಿಸ್ತಾನೆ, ನನ್ಗೆ ಇಂಟ್ರೆಸ್ಟ್ ಇರಲ್ಲ ಅವಾಗ ಮಾಡಕ್ಕೆ. ಅವನು ದುಡ್ಡು ಕೊಟ್ಟು ಮಾಡಿಸ್ತ, ನಾನು ದುಡ್ಡು ಕೊಟ್ಟು ಮಾಡಿಸೋಣ. ಕೆಲಸ ಮೈ ಮುರ್ಕೊಂಡ್ ಕೆಲಸ ಮಾಡೋ ಅಂತ ರೈತರು ಈಗ ಯಾರು ಇಲ್ಲ. ಹಂಗಾಗಿ ನಮಗೆ ಲೇಬರ್ ಸಮಸ್ಯೆ ಅಂತ, ಯಾಕೆ ನಾವು ಕೆಲಸ ಮಾಡಿದ್ರೆ ಲೇಬರ್ ಸಮಸ್ಯೆ ಆಗುತ್ತೆ? ಅಲ್ವಾ? ನಾವು ಬಗ್ಗೆ ಕೆಲಸ ಮಾಡಿ ಲೇಬರ್ ಸಮಸ್ಯೆ ಏನಿಲ್ಲ. ನಾವು ಮೊದ್ಲು ಹೆಂಗ್ ಮಾಡ್ತಿದ್ವಿ ಹಂಗ್ ಮಾಡಿದ್ರೆ ಹೆಂಗ ಯಾಕೆ ಲೇಬರ್ ಸಮಸ್ಯೆ? ಲೇಬರ್ ಯಾಕೆ ನಾವೇ ಲೇಬರ್ ಕಲ್ಸಿರೋದು? ಇವತ್ತು ಲೇಬರ್ ಒಬ್ಬ 500 ಕೊಡ್ತಾನೆ, ನನಗೆ ಅರ್ಜೆಂಟ್ ಕೆಲಸ ಬೇಕು, ನಾನು 600 ಕೊಡ್ತೀನಿ ಬಾ. ಲೇಬರ್ ಕೆಲ್ಸಿರೇ ನಾವು ರೈತರು. ಅವಾಗಿನ ರೈತರಲ್ಲಿ ನಾವು ಅಕ್ಕಪಕ್ಕ ಮನೆಯವರೇ ಜೊತೆಯಾಗಿ ಮಾಡಿ ಕೆಲಸ ಮಾಡಿದಾಗ ಈ ಸಮಸ್ಯೆ ಇರಲಿಲ್ಲ. ಫಲವತ್ತೇನು ಚೆನ್ನಾಗಿ ಬರೋದು, ಆದಾಯನೂ ಚೆನ್ನಾಗಿ ಬರೋದು. ಈಗ ಲೇಬರಿಗೆ ಕೊಟ್ಟು ಲೇಬರ್ ಅವ್ರು ಹೆಂಗ್ ಮಾಡಿದ್ರು ಅದೇನು ಒಗತ್ತೆಗೆ ಮಾಡಲ್ಲ ಅವರು. ಅವ್ರಿಗೆ ಎಷ್ಟು ಬೇಕೋ ದುಡ್ಡು ಅಷ್ಟು ಕೆಲಸ ಮಾಡ್ತಾರೆ ಹೋಗ್ತಾರೆ. ಮತ್ತೆ ಈ ಕೃಷಿ ಜೊತೆಗೆ ಏನಾದರೂ ಉಪಕಸಬುಗಳು ಅಳವಡಿಸಬೇಕು, ಹೈನುಗಾರಿಕೆ ಮಾಡೋದಾಗ್ಬೋದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮಾಡೋದು ಅಂತೆಲ್ಲ ಹೇಳ್ತಿರ್ತಾರೆ ಕೃಷಿಕರು ಮುಂದೆ ಬರ್ಬೇಕಂದ್ರೆ, ನೀವು ಯಾವ ಥರ ಉಪಕಸಬುಗಳೇನಾದ್ರೂ ಅಳವಡಿಸ್ಕೊಂಡಿದ್ದೀರಾ? ನಾವು ಅದ್ರ ಆ ಬಗ್ಗೆ ಕೋಳಿ ಕುರಿ ಅದ್ರ ಬಗ್ಗೆ ಎಲ್ಲ ದನ ಸಾಕ್ತಾ ಇದೀವಿ ಸರ್. ಹಸುಗಳು ಸಾಕ್ತಾ ಇದೀವಿ, ಹಸು ಸಾಕ್ತಾ ಇದ್ದೀನಿ. ಆಮೇಲೆ ನನ್ನ ಉದ್ಯೋಗ ನಾನು ಡ್ರಿಪ್ ಮಾಡೋದು, ಹನಿ ನೀರಾವರಿ ಡ್ರಿಪ್ಪಿನಲ್ಲಿ ಭಾಗವಹಿಸಿದ್ದೀನಿ ಸರ್. ನಾನು ಎಲ್ಲರ ಸಿಕ್ಕರೆ ಮಾಡಕ್ ಹೋಗ್ತೀನಿ, ರೈತರಿಗೆಲ್ಲ ಮಾಡ್ಕೊಡ್ತೀನಿ. ಕೆಲವರು ಬಡವರು ಇದ್ರೆ ಅವ್ರ ಹತ್ರ ಅಮೌಂಟ್ ಆಯ್ತು ಬಿಡಪ್ಪ ನಾ ಮಾಡ್ಕೊಡ್ತೀನಿ, ನನ್ನಿಂದ ನಿನ್ಗೆ ಒಳ್ಳೇದಾಗ್ಲಿ ಅಂತ ಒಂದು ಭಾವನೆಯಲ್ಲಿ ನಾನು ಕೆಲವೊಬ್ಬರಿಗೆ ಹಂಗೆ ಮಾಡ್ಕೊಟ್ಟಿನಿ. ಕೆಲವರೇ ಬಂದು ಮಾಡಿದರೆ ಕಷ್ಟಪಟ್ಟು ಅವರು ಅಂತ ದುಡ್ಡು ಕೊಡ್ತಾರೆ. ನಾನು ಲೇಬರ್ ಹಿಡ್ಕೊಂಡು ಒಂದು ವರ್ಷದಲ್ಲಿ 60 ಎಕರೆ ಡ್ರಿಪ್ ಮಾಡಿದ್ದೀನಿ ನಾನು. ಓಹೋ, ನಮ್ಮ ರೈತರು 1 ಎಕರೆ ಡ್ರಿಪ್ ಮಾಡಿಸ್ಲಿಕ್ಕೆಲ್ಲ ಎಷ್ಟು ಖರ್ಚು ಬರುತ್ತೆ? ಎಷ್ಟು ಖರ್ಚು? 80-90 ಸಾವಿರ ಬರುತ್ತೆ. ನಾವು ಮೆಟೀರಿಯಲ್ ತಂದಂಗೆ ಸರ್, ಮೆಟೀರಿಯಲ್ ಗುಣಮಟ್ಟದ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಬೇಕು, 80,000 ರೂಪಾಯಿ ಬರುತ್ತೆ. ಇಲ್ಲ ನಮ್ಮ ಕೈಲಿ ಅಷ್ಟಕ್ಕಂದು ಬಂಡವಾಳ ತರಕ್ಕಾಗಲ್ಲ. ಒಂದ್ಸಲ ಹೇಳಿದ್ರೆ ಅವ್ರಿಗೆ 60,000-70,000 ಮಾಡ್ಕೊಡ್ತೀವಿ. ನಾವು ಮಾಡ್ಕೊಡ್ತೀವಿ ಅಂದ್ರೆ ನಾವೇ ಸ್ವತಃ ಏನು ತಂದು ಕೊಟ್ಟು ಮಾಡಲ್ಲ, ಅವ್ರ ಹತ್ರ ಎಲ್ಲ ಸಾಮಾನು ಕೆಲಸ ನಾವು ಮಾಡ್ಕೊಡ್ತೀವಿ. ಕೆಲವರು ಎಲ್ಲ 1 ಎಕರೆಗೆ 4,000-3,000 ಇಸ್ಕಂತಿದ್ದಾರೆ, 4,000-3,500 ಇಸ್ಕಂತಾರೆ. ನಾನು ನಮ್ಮಲ್ಲಿ ನಾವು ಮಾಡೋದು ಇರ್ಲಿ, ಅವರು ರೈತರು ನಮಂಗೆ ಇರ್ಲಿ ಎಂದು 3,000 ರೂಪಾಯಿ ಇಸ್ಕಂತೀವಿ ಸರ್. ಇಸ್ಕೊಂಬಿಟ್ಟು ಅದರಲ್ಲಿ ನಾನು ಇಬ್ಬರು ಲೇಬರ್ ಕರ್ಕೊಂಡು ಹೋಗ್ತೀನಿ. ಲೇಬರ್ ಕರ್ಕೊಂಡೋಗಿನಿ ಅಂತ ಹೇಳಿದ್ರೆ ಅವ್ರಿಗೆ ನಾನೇನು ಹಂಗೆ ಅವ್ರಿಗೆ ಕೂಲಿ ಕೊಡಲ್ಲ, ನನ್ನಲ್ಲೇ ಸಮಭಾಗ ಅವರು ಬಂದು ನನ್ನಂಗೆ ಮಾಡಿದ್ರೆ ಅಂತ ಹೇಳಿ ನಾವು ಅವ್ರು ನಾನು ಎಷ್ಟು ತಗೊಂತೀನಿ ಅಮೌಂಟ್ ಅವ್ರಿಗೂ ಅಷ್ಟು ಕೊಟ್ಟು ರೈತರಿಗೆ ಒಳ್ಳೇದಾಗ ಕೆಲಸನು ಮಾಡ್ತಾ ಇದ್ದೀನಿ ಸರ್. ನಾನು ಕೆಲವರು ಬೇರೆಯವ್ರು ಇರ್ತಾರೆ, ಹಣ ನನ್ನ ಕೈಲಿ ಆಗಲ್ಲ ಇಷ್ಟು ಕೊಡ್ತೀನಿ, ಅಂತರಿಗೂ ಸಹಕಾರ ಮಾಡಿದ್ದೀನಿ ಸರ್. ನಾನು ಈ ಹನಿ ನೀರಾವರಿ ಡ್ರಿಪ್ ಮಾಡ್ಕೊಳ್ಳಿಕ್ಕೆಲ್ಲ ತೋಟಗಾರಿಕೆ ಇಲಾಖೆ ಸಾಕಷ್ಟು ಸಹಾಯಧನ ಸಿಗುತ್ತೆ, ಅದನ್ನೆಲ್ಲ ಪಡ್ಕೊಂತಾರೆ ರೈತರು? ಪಡ್ಕೊಂತಾರೆ. ಕೃಷಿ ಆಫೀಸ್ ಇದೆ ಸರ್ ನಮ್ಮಲ್ಲಿ, ಕೃಷಿ ಆಫೀಸ್ನಲ್ಲಿ ಸೌಲಭ್ಯ ಪಡ್ಕೊಂತಾರೆ. ಇನ್ನೇನಲ್ಲಿ ಔಷಧಿ ಬರ್ತತೆ, ಆಮೇಲೆ ಪೈಪು, ಗೊಬ್ಬರ, ಬೇವಿನಿಂಡಿ, ಪ್ರತಿಯೊಂದು ಕೃಷಿ ಆಫೀಸ್ನಲ್ಲಿ ಪಡ್ಕೊಂತ ಇದ್ದಾರೆ. ತಾಟ್ ಪಲ್ಲು, ಕೃಷಿ ಹೊಂಡ, ಪ್ರತಿಯೊಂದು ನಮ್ಮಲ್ಲೇ ಇದೆ, ನಮ್ಮ ಪಣ್ಣಮಟ್ಟಿಯಲ್ಲೇ ಇದೆ, ಅಲ್ಲೆಲ್ಲ ಪಡ್ಕೊಂತಿದೆ. ತೋಟದಲ್ಲಿ ತೊಟ್ಟಿ ತೊಟ್ಟಿ ವ್ಯಾಪಾರು ಅವನ್ನೆಲ್ಲ ಸಹಕಾರ ಪಡ್ಕೊಂಡಾರೆ, ಈಗಲೂ ಪಡ್ಕೊಂತ ಇದ್ದಾರೆ. ಈ ಡ್ರಿಪ್ ಮಾಡೋದೆಲ್ಲ ಎಲ್ಲಿ ತರಬೇತಿ ಪಡ್ಕೊಂಡ್ರೆ ಹೆಂಗ್ ಕಲ್ತ್ಕೊಂಡ್ರಿ ನೀವು? ತರಬೇತಿ ಅಂದ್ರೆ ಅವಾಗ ಮನೆಯಲ್ಲಿ ತೋಟನೆಲ್ಲ ಮಾಡಿದ್ವಿ, ಕೆಲವರು ಮಾಡೋರು, ನಾವು ಯಾವ ತರಬೇತಿ ಹೋಗಿ ನಾನೇ ಕಲ್ತಿಲ್ಲ ಅದನ್ನ. ನಿಮ್ ತೋಟ ಕೆಲವೇ ಮಾಡಾರ ಬೇರೆ ಕಡೆ ಯಾವಾಗ ಮಾಡೋರು, ಅದನ್ನ ಮಾಡೋದ್ ನೋಡಿದ್ವಿ. ಅದನ್ನ ನೋಡಿ ಅವರು ನಮ್ಮ ಇದಕ್ಕೆ ನಮಗೆ ಅನುಕೂಲ ಆಗ್ಲಿಲ್ಲ, ನಮ್ಗೆ ಅನುಕೂಲ ತಕ್ಕಂತೆ ನಾವು ಮಾಡ್ಬೇಕು. ಹೌದು, ಅವಾಗೆಲ್ಲ ಒಂದು ತೋಟಕ್ಕೆ 500 ಗಿಡಕ್ಕೆ ಒಂದೇ ಗೇಟು ಎರಡೇ ಗೇಟ್ ಕೂಡ ಮಾಡಿಸಿದ್ದಾರೆ. 250 ಗಿಡಕ್ಕೆ ಒಂದು ಗೇಟ್ ಅವಾಗ ಮಾಡಿರೋ ಡ್ರಿಪ್. ಈಗ 250 ಗಿಡಕ್ಕೆ ಅವಾಗ ಬಾವಿ ನೀರು, ಸೇದಾ ಬಾವಿ ನೀರು ಸಾಕಷ್ಟು ಇತ್ತು ಹೋಗೋದು. ಈಗ ನೀರಿಂದು ಒಂದು ಸ್ವಲ್ಪ ಗುಣಮಟ್ಟ ಕಮ್ಮಿ ಆಗಿರೋದ್ರಿಂದ ಈಗ ಏನೇ ಇಲ್ಲ ಅಂದ್ರೂ ಒಂದು ಗೇಟಿಗೆ 50 ಗಿಡದ ಮೇಲೆ ಮಾಡಕ್ ಬರಲ್ಲ. ಅದನ್ನೆಲ್ಲ ನಾವು ಈಗೆಲ್ಲ ಲೆಕ್ಕ ಹಾಕಿ ಈ ತರ ಮಾಡ್ರಿ ಅನುಕೂಲ ಆಗುತ್ತೆ ಅಂತ ಹೇಳಿ ಎಲ್ಲರಿಗೂ ಒಂದು ಸಹಕಾರ ಮಾಡ್ಕೊಟ್ಟಿನಿ ಸರ್. ಈಗಲೂ ಮಾಡ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ. ಕೆಲಸ ಸಿಗುತ್ತಾ ವರ್ಷ ಪೂರ್ತಿ? ನಾವೇ ಹುಡ್ಕೊಂಡು ಹೋಗಲ್ಲ ಸರ್, ಈಗ ಹುಡ್ಕೊಂಡು ಹೋದ್ರೆ ಸಿಗ್ತವೆ. ಒಂದು ಉದ್ಯೋಗ ನಾವು ಮಾಡ್ತಾ ಇದೀವಿ ಅಂದ್ರೆ ಏ ನಾ ಮಾಡ್ತೀನಿ ನಾವು ಮಾಡ್ತೀವಿ ಅಂತ ನಾವು ಮುಂದೆ ಹೋಗ್ಬಾರ್ದು. ಈಗ ಕೆಲವರು ಅವ್ರವ್ರ ಇಷ್ಟ ಇದ್ದವ್ರ ಹತ್ರ ಮಾಡ್ಸ್ಕೊಂತಾರೆ. ಈಗ ನನ್ ಬಂದ್ ಕೇಳಿದ್ರೆ ನಂದು ಏನೇ ಕಷ್ಟ ಇಲ್ಲಪ್ಪ, ಇಂಥ ದಿನ ಬಂದು ನೀನು ಮಾಡ್ಕೊಡ್ತೀನಿ ಅಂತ ಮಾಡ್ತಾ ಇದೀವಿ ಸರ್. ಒಟ್ಟು ಅನುಕೂಲ ಆಗ್ತಾ ಇದೆ, ಇದೊಂದು ಉಪಕಸಬು. ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು 25-30 ಎಕರೆ ಮಾಡ್ತೀನಿ ಸರ್. ಬೇರೆ ಕಡೆ ಎಲ್ಲರ ಸಿಕ್ಕರೆ ಮಾಡ್ತೀನಿ, ಅಕ್ಕಪಕ್ಕ ಊರಲ್ಲಿ ಕರೀತಾರೆ, ಮಾಡ್ತಾ ಇದ್ದೀನಿ. ಡ್ರಿಪ್ ಒಂದನ ಅಡಿಕೆ ಸಸಿಗಳನ್ನ ಮೆಜರ್ಮೆಂಟ್ ಮಾಡಿ ಅವನ್ನೆಲ್ಲ ನಾಟಿ ಮಾಡೋದು ಅದನ್ನು ಮಾಡ್ತೀರಾ ಹೆಂಗೆ? ಇಲ್ಲ ಇಲ್ಲ ಸರ್, ಅದನ್ನೆಲ್ಲ ಅವರೇ. ಎಲ್ಲ ನಮ್ ಕಡೆ ಏನಾಗಿದೆ ಅಂದ್ರೆ ಪ್ರತಿಯೊಂದು ಅದನ್ನೆಲ್ಲ ಸರ್ ಕೆಲಸ ಮಾಡೋದು, ಅವರವರೇ ಅದನ್ನೆಲ್ಲ ದಯ ಮಾಡ್ಕೊಂಡು ಎಷ್ಟಡಿ ಬೇಕು ನಮಗೆ ಅವರೆಲ್ಲ ಮಾಡ್ತಾರೆ. ನಮ್ದೇನ್ ಡ್ರಿಪ್ ಇಂದು ಪೈಪ್ ಲೈನ್ ಹೆಂಗ್ ಮಾಡಿದ್ರೆ ಹೆಂಗ್ ಅನುಕೂಲ ಎಲ್ಲಿ ಮಾಡಿದ್ರೆ ಆ ತರ ಅನುಕೂಲ ಆಗುತ್ತೆ ಅಂತ ಒಂದ್ಸಲಿ ಹೋಗಿ ನೋಡ್ಕೊಂಬಂದ್ಬಿಟ್ಟು ನಿಮ್ಗೆ ಇಷ್ಟು ಮೆಟೀರಿಯಲ್ ಬೇಕು, ಇಷ್ಟಿದ್ ಬೇಕು, ಆ ತರ ಎಲ್ಲ ಮಾಹಿತಿ ಕೊಟ್ಟು ತರಿಸ್ತೀವಿ ಸರ್. ತರಿಸ್ಬಿಟ್ಟು ಆಮೇಲೆ ಹೋಗಿ ಕೆಲಸ ಮಾಡ್ಬಿಡ್ತೀವಿ. ಅಂದ್ರೆ ನಮ್ಮ ರೈತರು ಈ ಡ್ರಿಪ್ ಮಾಡಿಸ್ಬೇಕಾದ್ರೆ ಗುಣಮಟ್ಟದ ಒಂದು ಮೆಟೀರಿಯಲ್ ಹಾಕಿದ್ರೆ ಹೆಚ್ಚು ಬಾಳಿಕೆ ಬರುತ್ತೆ, ಹೆಚ್ಚು ಅನುಕೂಲ ಅಂತೀರ? ಈ ಕಡಿಮೆ ಗುಣಮಟ್ಟದ ಮೆಟೀರಿಯಲ್ ಹಾಕಿದ್ರೆ ಬಹಳ ದಿವಸ ಬಾಳಿಕೆ ಬರಲ್ಲ ಅಂತೀರ? ಭೂಮಿಯಲ್ಲಿ ಪೈಪ್ ಲೈನ್ ಮಾಡಿದ್ದು ಎಂತದು ಹಾಕಿದ್ರು ಏನು ಆಗಲ್ಲ ಸರ್. ಅದು ಯಾಕೆ ಅಂದ್ರೆ ಭೂಮಿಯಲ್ಲಿ ಮಣ್ಣು ಮುಚ್ಚಿ ಇರ್ತೈತೆ, ಬಿಸಿಲಿಗೆ ಇದಕ್ಕೆ ಬೀಳಲ್ಲ, ಅದು ಕೆಲವು ವರ್ಷ ಬರುತ್ತೆ ಬರಲ್ಲ ಅಂತ ಹೇಳಲ್ಲ. ಈ ಮೇಲೆ ಹಾಕಿರೋದು ಕ್ವಾಲಿಟಿದೆ ಹಾಕ್ಬೇಕು, ಬಿಸಿಲು ಮಳೆ ಆಮೇಲೆ ಏನೋ ಒಂದು ಪ್ರಾಣಿನೇ ಒಂದು ಪಕ್ಷಿನೇ ಓಡಾಡೋದು, ನಾವು ಏನೇ ಒಂದು ಟಚ್ ಮಾಡಿದಾಗ ಏನೋ ಒಂದು ಸಲಿಕೆ ಹೊಡೆತ ಬಿತ್ತು, ಒಂದು ಕಲ್ಲು ಹೊಡೆತ ಬಿತ್ತು, ಅವ ಹೋಗುತ್ತೆ. ಕ್ವಾಲಿಟಿ ಹಾಕಿದ್ರೆ ಒಂದು ಹೊಡೆತ ಬಿದ್ರು ಒಂದು ಸುದರ್ಶನ ಒಂದು ಶಕ್ತಿ ಇರೋಂಥದ್ದೇ ಹಾಕಿದ್ರೆ ಬಹಳ ವರ್ಷ ಮೇಂಟೈನ್ ಮಾಡೋದು. ಪ್ರತಿ ಕಮ್ಮಿ ತಂದು ಹಾಕಿ ವರ್ಷಕ್ಕೊಂದ್ಸಲಿ ಮತ್ತದಕ್ಕೆ ಬಂಡವಾಳ ಹಾಕ್ಬೇಕು ಅಂದ್ರೆ ಹೌದು ಅಲ್ವಾ? ಅದಕ್ಕೆ ಹಾಕ್ಬೇಕಾರೇ ಒಳ್ಳೆ ಕ್ವಾಲಿಟಿದೆ ಹಾಕ್ ಮಾಡ್ಬೇಕು. ಈಗ 3 ಎಕರೆ ತೋಟ ಮಾಡಿದ್ರ, ಇನ್ನು 3 ಎಕರೆ ಏನೇನ್ ಬೆಳೆಗಳು ಬೆಳಿತೀರ? 3 ಎಕರೆಯಲ್ಲಿ ಅಡಿಕೆ ತೆಂಗು ತೆಂಗು ಹಾಕಿದೀವಿ ಸುತ್ತ, ಬಾಳೆ ಇಳೆದೆಲೆ ಅದೆಲ್ಲ ಬೆಳೆದಿದ್ರ. ಇನ್ನು 3 ಎಕರೆ ಬೆದ್ಲಿದ್ಯಾ? ಬೆದ್ಲಿದ್ಯಾ, ಸೊಸೆ ಕಟ್ಟಿದೀವಿ 3 ವರ್ಷದ ಸೊಸೆ ಅದು. ಅದರಲ್ಲಿ ಏನು ಹಾಕಿಲ್ಲ, ಸುಮ್ನೆ ಬಿಟ್ಟಿದೀವಿ ಅಲ್ಲಿ. ಅದು ಅಡಿಕೆ ಮಾಡಿದ್ರ? ಅಡಿಕೆ ಮಾಡಿದೀವಿ ಅದು 3 ಎಕರೆ. ಅದಕ್ಕೂ ಅಷ್ಟು ಅಡಿಕೆಗಳ ಕಟ್ಟಿದೀವಿ. ಯಾಕೆ ಹೆಚ್ಚು ಅಡಿಕೆ ತೆಂಗೆ ಬೆಳೀತಾ ಇದ್ರೆ? ಹಣ್ಣೇನು ದಾಳಿಂಬೆ ಮೋಸಂಬೆ ಸಪೋಟ ಕಿತ್ತಲೆ ಸೇಬು ಈ ತರ ಬೆಳೆಗಳನ್ನ ಬೆಳೆದ್ರೆ ನಮ್ ಕಡೆಯಲ್ಲಿ ಹಾಕಿದೀವಿ ಸರ್, ನಮ್ಮ ಮಾವ ಅವರೆಲ್ಲ ಹಾಕಿದ್ರು. ಅದರಲ್ಲಿ ನಮ್ ಕಡೆ ಅಷ್ಟು ಬಂದ್ರು ಅಲ್ಲಿ ನಮ್ ಇಳುವರಿ ಬರುತ್ತೆ ಬರಲ್ಲ ಅಂತಲ್ಲ, ಅದಕ್ಕೆ ಏನಾಗುತ್ತೆ ಚಿಕ್ಕಿ ರೋಗ ಅಂತ ಬೀಳ್ತೈತೆ ನಮ್ ಕಡೆ. ವಾತಾವರಣದಿಂದ ಚಿಕ್ಕಿ ರೋಗ ಬೀಳೋದು, ಕಾಯಿ ಸೈಜ್ ಬರಲ್ಲ, ಏನೋ ಒಂದ್ ಸಮಸ್ಯೆ ಹಾಕಿ ಅದನ್ನೆಲ್ಲ ತೆಗ್ದಾರೆ ಸರ್. ಪಪ್ಪಾಯಿ ಹಾಕ್ತಿದ್ವಿ, ಪಪ್ಪಾಯಿ ಒಂದ್ ಟೈಮಲ್ಲಿ ಅದನ್ನ ಕೇಳರೇ ದಿಕ್ಕಿರಲ್ಲ, ಕೊಳತೋಗುತ್ತೆ. ಈಗ ಅದಕ್ಕೆ ಸಸಿ ತರಬೇಕು ಅಂದ್ರೆ 30 ರೂಪಾಯಿ 25 ರೂಪಾಯಿ ಒಂದು ಸಸಿ ಆಗಿದಾವೆ, ತಂದಾಕಿರ್ತೀವಿ. ಹಾಗಾಗಿ ಅದನ್ನ ಬೆಳೆಯಕ್ಕೆ ಎಲ್ಲಾ ಪ್ರಯತ್ನ ಪಟ್ಟು ಅದು ಅದರಲ್ಲಿ ಲಾಭ ಬರಲದಾಗ ಇನ್ನೊಂದ್ಸಲಿ ಪ್ರಯತ್ನ ಪಡೋಣ ಅಂತ ಹೋದ್ರು ಮತ್ತೂ ಅದೇ ಪ್ರಯತ್ನ ಆದ್ರೆ ಅದಕ್ಕೆ ಮೇಗ ಇಂಟ್ರೆಸ್ಟ್ ಎಲ್ಲ ಕಮ್ಮಿ ಆಗ್ಬಿಡುತ್ತೆ ಸರ್. ಹೌದೌದು ಅಲ್ವಾ? ಈಗ ನೀವೆಲ್ಲ ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರೆ, ಈಗ ನೋಡಿದ್ರೆಲ್ಲ ಏನು ಈ ಕೃಷಿ ಬದುಕಂತ ಲಾಭದಾಯಕ ಅಲ್ಲ ಅಂದ್ಬಿಟ್ಟು ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ, ಅಂತ ಯುವಕರಿಗೆ ಏನ್ ಹೇಳಕ್ ಕಷ್ಟಪಡ್ತೀರ? ಅಂತ ಯುವಕರಿಗೆ ಅವರು ಏನ್ ಗೊತ್ತಾ ಅಲ್ಲಿ ಸರ್ ಏನಾಗಿದೆ ಅಂದ್ರೆ, ಅವರು ಶೋಕಿ ಮಾಡೋ ಜನ 100 ರೂಪಾಯಿ ಸಿಕ್ಕರು ಶೋಕಿ ಮಾಡ್ಕೊಂತ ಓಡಾಡ್ಬೇಕು ಅನ್ನೋ ಒಂದು ಭಾವನೆ ಇರ್ತಾರೆ ಹುಡುಗರು. ನಾನು ಅದ್ರ ಬಗ್ಗೆ ನನಗೆ ಆಸಕ್ತಿ ಇಲ್ಲ, ನಾನು ಜಾಲಿಯಾಗಿರ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಾಗ ಏನ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಒಳ್ಳೆ ಬಟ್ಟೆ ಹಾಕೊಂಬಂದ್ರೆ ಉನ್ನಿಂತ ಬಟ್ಟೆ ಹಾಕೊಂಬಂದಾನೆ. ಅದೇ ಹಳ್ಳಿ ರೈತರು ಕೆಲಸ ಮಾಡ್ತೀವಿ, ದಿನಕ್ಕಿಲ್ಲ 100 ಅಲ್ಲ 200 ಸಂಪಾದನೆ ಮಾಡ್ಕೊಂಬರ್ತೀವಿ. ಒಂದ್ ತೋಟಕ್ಕೆ ಹೋದಾಗ ಒಂದ್ 4 ಕಾಯಿ ಎತ್ಕೊಂಬಂದ್ರೆ ನಮ್ದು 100 ರೂಪಾಯಿ ಕೂಲಿ ಬಂತು ಅಲ್ವಾ? ಅದನ್ನ ಜನ ಏನ್ ಮಾಡ್ತಾರೆ, ಅವ್ರಿಗೆ ರೈತರಿಗೆ ಬೆಲೆ ಕೊಡಲ್ಲ ಜನ. ಅವನ್ ಅಂತ ಬಟ್ಟೆ ಹಾಕಿದಾನೆ ಇಂಥ ಬಟ್ಟೆ ಹಾಕಿದಾನೆ, ಅವನ್ ಇದ್ದನ್ ನೋಡು, ಅವ್ನ್ ಬರೋ ಯಾವ ನೋಡ್ರಿ ತೋಟ ಅಂತಾನೆ, ಅವನಿಗೆ ಏನೈತೆ, ಅವನಿಗೆ ಮಾತಾಡಕ್ ಬರುತ್ತಾ, 4 ಜನ ಹತ್ರ ಇರಕ್ ಬರುತ್ತಾ? ರೈತರಿ ಬೆಲೆ ಇಲ್ಲ, ಏನೂ ಮಾಡ್ದಂಗೆ ಶೋಕಿ ಮಾಡೋರಿಗೆ ಬೆಲೆ ಇವತ್ತು. ಆತರ ಆಗಿದೆ ಸರ್. ಹೌದು, ದುಡಿಮೆ ಮಾಡೋನಿಗೆ ಸಾಕರೆ ಮಾಡು ನೀನು ಚೆನ್ನಾಗ್ ಮಾಡ್ತಾ ಇದೀಯಾ, ಅವ್ರಿಗೆ ಬೆಂಬಲ ಕೊಡಲ್ಲ. ಒಬ್ಬ ಏನೋ ಕೆಟ್ಟ ಕೆಲಸ ಮಾಡ್ತದನ್ನ ಅವನಿಗೆ ಬೆಂಬಲ ಕೊಡರೆ ಬಹಳ ಜನ ಇದಾರೆ ಸರ್. ಹಾಲೇಶ್ ಅವರೇ, ಈಗ ಈ ಮನೇಲೆಲ್ಲ ಎಷ್ಟು ಜನ ಇದ್ರ, ಈ ಕೃಷಿ ಬದುಕಲ್ಲಿ ನಿಮ್ಗೆ ಯಾವ ರೀತಿ ಸಹಕಾರ ಸಿಗುತ್ತೆ? ನಾನು ನಮ್ಮ ಮನೆಯವರು, ನಮ್ಮ ಅಮ್ಮವರು, ನಮ್ಮ ಅಪ್ಪ, 2 ಪಾಪುಗಳಿದ್ದಾರೆ, ನಮ್ಮ ಅಣ್ಣರು ಇದಾರೆ ಸರ್. ನಮ್ಮ ಅಣ್ಣರು ಅವರು ಬೆಂಗಳೂರಲ್ಲಿ ಇದ್ದಾರೆ, ಅವರು ಅಲ್ಲಿ ಕೆಲಸ ಮಾಡ್ಕೊಂಡು ಬೆಂಗಳೂರಲ್ಲಿ ಅಲ್ಲೇ ವರ್ಕ್ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ನಾವೇ 4 ಜನ 5 ಜನ ಮನೇಲಿ ಇದೀವಿ, ನಮ್ಮ ಮಕ್ಕಳನ್ನ ಓದಿಸ್ಕೊಂಡು ನಾವೇ ಮನೆಯಲ್ಲಿ ಮಾಡ್ಕೊಂಡಿದೀವಿ ಸರ್. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ದು ತಂದ್ಕೊಟ್ಟಿದೆಯಾ ನಿಮ್ಗೆ? ಸರ್, ನನಗೆ ಈಗಲೂ ಸಂತೋಷ ಇದೆ, ಸಂತೋಷದಾಗೆ ಮಾಡ್ತಾ ಇದ್ದೀನಿ, ಮಾಡಬೇಕು ಇನ್ನೂ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ರೈತರಿ ಹಾಲೇಶ್ ಅವರು, ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಫೋನ್ ನಂಬರ್ ಕಾಂಟ್ಯಾಕ್ಟು ಈಗಿನ ಮಾಮೂಲಿ, ಅವಾಗ ಹೋಗಿ ಹೇಳ್ತಿದ್ವಿ, ಮನೆಗೆ ಹೋಗಿ ಕರಿತಿದ್ವಿ, ಬರೋರು ನೀನು ನಾಳೆಕ್ಕಿಂತ ಬರ್ರಿ ಅಂತಿದ್ವಿ. ಈಗಿನ್ನೆಲ್ಲ ಫೋನ್ ಕಾಂಟ್ಯಾಕ್ಟ್ನಿಗೆ ಕರೆಯೋದು ಬರೋದು, ಇಲ್ಲಿ ಹೋಗೋದಾದ್ರು ಇಂಥ ತಕ್ಕ ಹೋಗೋದು ಅಂತ ಹೇಳೋದು ಎಲ್ಲ ಫೋನ್ ಕಾಂಟ್ಯಾಕ್ಟ್ನಾಗೆ ನಡೀತಾ ಇದೆ ಸರ್. ಫೋನ್ ನಂಬರ್ ಹೇಳ್ರಿ. 9091329211. ರೈತ ಬಾಂಧವರೇ, ಪಾಂಡುಮಟ್ಟಿಯ ಕೃಷಿಕರಾದ ಹಾಲೇಶ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9981392321. ಬಹಳ ಸಂತೋಷ ಹಾಲೇಶ್ ಅವರೇ, ಇದುವರೆಗೂ ನಿಮ್ಮ ಸಮಗ್ರ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಚನ್ನಗಿರಿ ತಾಲೂಕು ಪಾಂಡೋಮಟ್ಟಿಯ ಕೃಷಿಕ ಹಾಲೇಶ್ ಎಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇನ್ನು ಮುಂದೆ ಕೇಳೋಣ ರೈತರಿಗೆ ಸಲಹೆ. ಶಕ್ತಿಶಾಲಿ ಅಸ್ಸಿ ಕ

28 ಡಿಗ್ರಿ ಸೆಲ್ಸಿಯಸ್ ಮತ್ತು 18 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಚನ್ನಗಿರಿ ಮಾರುಕಟ್ಟೆ ಧಾರಣೆ. ಭತ್ತ ಕ್ವಿಂಟಾಲ್ಗೆ ಕನಿಷ್ಠ 2450 ಗರಿಷ್ಠ 2600. ಹಿರಿಯೂರು ಮಾರುಕಟ್ಟೆ ಧಾರಣೆ. ಕಡಲೆಕಾಯಿ ಬೀಜ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 10,500. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಕೇಳೋಣ ಜನಪದ ಗೀತೆಗಳು. ಮೂಡಲ್ ಕೊಂಡಲ್ ಕೆರೆ ನೋಡೋರ್ ಬಂದೈ ಬೊಗ ಮೂಡಿ ಬತ್ತ ಬಂದಾನೆ ಚಂದಿ ರಾಮ ಮೂಡಲ್ ಕುಂಡಲ್ ಕೆರೆ ನೋಡೋರ್ ಬಂದೈ ಬೊಗ ಮೂಡಿ ಬರ್ತಾನೆ ಚಂದಿ ರಾಮ ಚಂದಿ ರಾಮ ನೋಡೋಗೆ ಎಂತ ಕುಂಡೈ